ತೀರ್ಮಾನವನ್ನು ಮಾಡಿ. ಕೊಡಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4ರಂದು ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ವೈವಿಧ್ಯ ಯಲ್ಲಾಪುರ ತಾಲೂಕು ಉಮ್ಮಜಿಗೆಯ ಸುದರ್ಶನ ಮಹಿಳಾ ಬಳಗದ ಸದಸ್ಯೆಯರಾದ ನಯನಾ ನಾಗರಾಜ್ ಹೆಗಡೆ ಮತ್ತು ಸಂಗಡಿಗರಿಂದ ಗಾನ ವೈವಿಧ್ಯ. ಮೊದಲಿಗೆ ಕೇಳಿ ವೀಣಾಪಾಣಿ ಸುಮಧುರವಾಣಿ ತ್ರಿಭುವನ ವಂದಿತೆ ಸರಸ್ವತಿ. ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆಯೇ ಶಾರದೆಯೇ, ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆಯೇ ಶಾರದೆಯೇ, ತ್ರಿಭುವನ ವಂದಿತೆ ಸರಸ್ವತಿ. ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆ ಶಾರದೆ. ಸಂಸಾರದ ಸಾಗರ ಮಧ್ಯೆ ಸಿಲುಕುತ ಬಳಲಿದೆ ಬಡವಾದೆ, ಈ ಸಂಸಾರದ ಸಾಗರ ಮಧ್ಯೆ ಸಿಲುಕುತ ಬಳಲಿದೆ ಬಡವಾದೆ, ಮೋಹ ದುರಾಶ ಮತ್ಸರ ಭಾವದ ಮೋಹ ದುರಾಶ ಮತ್ಸರ ಭಾವದ ಜಾಲಕ್ಕೆ ತಿಳಿಯದೆ ಬಲು ನೊಂದೇ, ನಿಜ ಸುಖದರಿವನು ಮನದಲ್ಲಿ ಮೂಡಿಸಿ, ನಿಜ ಸುಖದರಿವನು ಮನದಲ್ಲಿ ಮೂಡಿಸಿ ಭವಸಾಗರ ದಾಟಿಸುತ್ತಾಯೇ, ಭವಸಾಗರ ದಾಟಿಸುತ್ತಾಯೇ. ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆಯೇ ಶಾರದೆಯೇ, ನನ್ನವರೆನ್ನುವ ಅನ್ಯೋನ್ಯತೆಯಲ್ಲಿ ಬೆರೆಯುವ ಭಾಗ್ಯವ ಕರುಣಿಸುನೀ, ನನ್ನವರೆನ್ನುವ ಅನ್ಯೋನ್ಯತೆಯಲಿ ಬೆರೆಯುವ ಭಾಗ್ಯವ ಕರುಣಿಸು ನೀ ಸಾಧು ಸಂತ ಗುರು ಹಿರಿಯರ ಬಗೆಯಲಿ ಸಾಧು ಸಂತ ಗುರು ಹಿರಿಯರ ಬಗೆಯಲಿ ಆದರ ತೋರುವ ಮತಿ ನೀಡು ಮನಸ್ಸಿನ ತಾಮಸ ನೀಗಿಸಿ ಮನಸ್ಸಿನ ತಾಮಸ ನೀಗಿಸಿ ರಕ್ಷಿಸು ನನ್ನನು ಮರೆಯದೆ ರಕ್ಷಿಸು ನನ್ನನು ಮರೆಯದೆ ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆ ಶಾರದೆ ವೀಣಾ ಪಾಣಿಯೇ ಸುಮಧುರವಾಣಿ ವೀಣಾ ಪಾಣಿಯೇ ಸುಮಧುರವಾಣಿ ತ್ರಿಭುವನ ವಂದಿತೆ ಸರಸ್ವತಿಯೇ ತ್ರಿಭುವನ ವಂದಿತೆ ಸರಸ್ವತಿಯೇ ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆ ಶಾರದೆ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ಕೇಳಬಯಸುವಿರೇನು ನನ್ನ ಕಥೆಯ ಕೇಳಬಯಸುವಿರೇನು ನನ್ನ ಕಥೆಯ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ಯಾರ ಸಂತೋಷಕ್ಕೆ ಹಿಡಿದು ತಂದರು ನನ್ನ ಅರಿಯಬಲ್ಲೆಯ ನನ್ನ ಒಡಲ ವ್ಯಥೆಯ ಅರಿಯಬಲ್ಲೆಯ ನನ್ನ ಒಡಲ ವ್ಯಥೆಯ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ಕೇಳಬಯಸುವಿರೇನು ನನ್ನ ಕಥೆಯ ಕೇಳಬಯಸುವಿರೇನು ನನ್ನ ಕಥೆಯ ಬಹುದೂರ ಯಾವುದೋ ಪರ್ವತದ ಓರೆಯಲಿ ಮರದ ಕಿಲಿ ಪೊದರಿನಲ್ಲಿ ಜನಿಸಿ ಬಂದೆ ಮರದ ಕಿಲಿ ಪೊದರಿನಲ್ಲಿ ಜನಿಸಿ ಬಂದೆ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ಕೇಳಬಯಸುವಿರೇನು ನನ್ನ ಕಥೆಯ ಕೇಳಬಯಸುವಿರೇನು ನನ್ನ ಕಥೆಯ ಆ ತಂದೆ ತಾಯಿಯರು ನನ್ನಣ್ಣ ತಂಗಿಯರು ಮರಳಿ ಪಡೆಯಲು ಬಹುದೇ ತವರಿನವರ ಮರಳಿ ಪಡೆಯಲು ಬಹುದೇ ತವರಿನವರ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ಕೇಳಬಯಸುವಿರೇನು ನನ್ನ ಕಥೆಯ ಕೇಳಬಯಸುವಿರೇನು ನನ್ನ ಕಥೆಯ ಬಣ್ಣ ಬಣ್ಣದ ಹಕ್ಕಿ ಮತ್ತೆ ಪಾತರಗಿತ್ತಿ ತುಂಬ ಗೆಳೆತನವಿತ್ತು ಬನದ ತುಂಬ ತುಂಬ ಗೆಳೆತನವಿತ್ತು ಬನದ ತುಂಬ ನಾನು ಪಂಜರ ಪಕ್ಷಿ ನನಗೆ ಇನ್ನಾರು ಗತಿ ಕೇಳಬಯಸುವಿರೇನು ನನ್ನ ಕಥೆಯ ಕೇಳಬಯಸುವಿರೇನು ನನ್ನ ಕಥೆಯ ಚೈತ್ರ ಋತು ಬಂದಾಗ ಬನ ತುಂಬಿ ನಿಂದಾಗ ಆಗ ಎಂತ ಸಂತೋಷವೋ ಬನದ ತುಂಬ, ಎಂತ ಸಂತೋಷವೋ ಬನದ ತುಂಬ. ನಾನು ಪಂಜರ ಪಕ್ಷಿ, ನನಗೆ ಇನ್ನಾರು ಗತಿ, ಕೇಳಬಯಸುವಿರೇನು ನನ್ನ ಕಥೆಯ, ಕೇಳಬಯಸುವಿರೇನು ನನ್ನ ಕಥೆಯ, ಕೇಳಬಯಸುವಿರೇನು ನನ್ನ ಕಥೆಯ. ನಾನನ್ನ ಧ್ಯಾನದೊಡಿರಲು ಮಿಕ್ಕ ಮಾನವರೇನ ಮಾಡಬಲ್ಲರು ರಂಗ. ಸುವರೆಲ್ಲ ಕೂಡಿ ಬಾಳುವುದೇನು, ಅಚ್ಯುತನಿನದೊಂದು ದಯೆಯಿರಲು. ಮತ್ಸರಿಸುವರೆಲ್ಲ ಕೂಡಿ ಬಾಳುವುದೇನು, ಅಚ್ಯುತನಿನದೊಂದು ದಯೆಯಿರಲು. ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದ ದೇವಾ, ವಾತ್ಸಲ್ಯ ಬಿಡದಿರು, ವಾತ್ಸಲ್ಯ ಬಿಡದಿರು, ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದ ದೇವಾ. ಕಿಚ್ಚಿಗೆ ಇರುವೆ ಮುತ್ತುವುದೆ ಬೆಳೆಲೋ ರಂಗ, ಕಿಚ್ಚಿಗೆ ಇರುವೆ ಮುತ್ತುವುದೆ ಬೆಳೆಲೋ ರಂಗ. ನಾನಿನ್ನ ಜಾನದುಳಿರಲು ಮಿಕ್ಕ ಹೀನ ಮಾನವರೆನ ಮಾಡಬಲ್ಲರೋ ರಂಗ, ನಾನಿನ್ನ ಜಾನದುಳಿರಲು. ಕುದುರೆ ವೈಯಾರದಿ ಕುಣಿಯಲು, ಧೂಳು ರವಿಯ ಮೇಲೆ ಮುಸುಕುವುದೇ. ಧೂಳಲಿ ಕುದುರೆ ವೈಯಾರದಿ ಕುಣಿಯಲು, ಧೂಳು ರವಿಯ ಮೇಲೆ ಮುಸುಕುವುದೇ. ತಾಳಿದವಗೆ ವಿರುದ್ಧ ಲೋಕದೊಳುಂಟೆ, ತಾಳಿದವಗೆ ಆ ಲೋಕದೊಳುಂಟೆ ಗಾಳಿಗೆ ಗಿರಿಯುವಲ್ಲಾಡಬಲ್ಲುದೆರಂಗ ಗಾಳಿಗೆ ಗಿರಿಯುವಲ್ಲಾಡಬಲ್ಲುದೆರಂಗ ನಾನಿನ್ನ ಜಾನದೊಡಿರಲು ಮಿಕ್ಕ ಹೀನ ಮಾನವರೆನ ಮಾಡಬಲ್ಲರೋ ರಂಗ ನಾನಿನ್ನ ಜಾನದೊಡಿರಲು ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ತನ್ನ ವಿಕಲವನ ವಶವಹುದೇ ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ತನ್ನ ವಿಕಲವನ ವಶವಹುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲನ ನಿನ್ನ ನಂಬಲು ಮುದ್ದು ಪುರಂದರ ವಿಠಲನ ನಿನ್ನ ನಂಬಲು ಮುದ್ದು ಪುರಂದರ ವಿಠಲನ ಚಿನ್ನಕ್ಕೆ ಪುಟವನಿತ್ತಂತೆ ಅಹುದೋ ರಂಗ ಚಿನ್ನಕ್ಕೆ ಪುಟವನಿತ್ತಂತೆ ಅಹುದೋ ರಂಗ ನಾನಿನ್ನ ಜಾನದೊಡಿರಲು ಮಿಕ್ಕ ಹೀನ ಮಾನವರೆನ ಮಾಡಬಲ್ಲರೋ ರಂಗ ನಾನಿನ್ನ ಜಾನದೊಳಿರಲು ನಾನಿನ್ನ ಜಾನದೊಳು ನಾನಿನ್ನ ಜಾನದೊಳು ನಾನಿನ್ನ ಜಾನದೊಳಿರಲು ಹೋಗಿ ಬರುತ್ತೇನೆ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಹೋಗಿ ಬರುತ್ತೇನೆ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ನನ್ನ ಮಾತಿಗ ಹೋಗಿ ಬರ್ತೀನಿ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಅತ್ತಿಗೆ ಗಂಗೂಸ ಹೆತ್ತಿರುವಳಂತ ಅತ್ತಿಗೆ ಗಂಗೂಸ ಹೆತ್ತಿರುವಳಂತ ಅಂಗಿ ಟೊಪ್ಪಿಯ ಕೊಟ್ಟು ಬರ್ತೀನಿ ಮತ್ತ ಅಂಗಿ ಟೊಪ್ಪಿಯ ಕೊಟ್ಟು ಬರ್ತೀನಿ ಮತ್ತ ಬಿಡುವಿಲ್ಲವಂತ ಹೋಗಿ ಬರ್ತೀನಿ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಹೆತ್ತಮ್ಮ ಹೇಳ್ಕಳಿಸಿ ಬಹಳ ದಿನವಾಯ್ತು ಹೆತ್ತಮ್ಮ ಹೇಳ್ಕಳಿಸಿ ಬಹಳ ದಿನವಾಯ್ತು ಹಗಲೆಲ್ಲ ನೆನೆ ನೆನೆದು ಬ್ಯಾಸರಿಕೆ ಬಂತು ಹಗಲೆಲ್ಲ ನೆನೆ ನೆನೆದು ಬ್ಯಾಸರಿಕೆ ಬಂತು ಕುಂತಾಗ ನಿಂತಾಗ ಅಮ್ಮನದೇ ನೆನಪು ಕುಂತಾಗ ನಿಂತಾಗ ಅಮ್ಮನದೇ ನೆನಪು ನನ್ನ ಕಣ್ಣಲ್ಲೆಲ್ಲ ಅವಳದ್ದೇ ರೂಪು ನನ್ನ ಕಣ್ಣಲ್ಲೆಲ್ಲ ಅವಳದ್ದೇ ರೂಪು ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು ಕಲ್ಲೆದೆಯ ಗಂಡಸರು ಸುಳ್ಳಲ್ಲ ಮಾತು ಕಲ್ಲೆದೆಯ ಗಂಡಸರು ಸುಳ್ಳಲ್ಲ ಮಾತು ಆಸರಕ್ಕೆ ಬ್ಯಾಸರಕ್ಕೆ ತವರೇ ಸಂಪತ್ತು ದುಡಿ ದುಡಿದು ಹಾಗೇನೆ ಬಾಡಿಗೆ ಎದ್ದು ಹೋಗಿ ಬರ್ತೇನೆ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ತವರೂರಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ಅಪ್ಪಣೆಯ ಕೊಡುರಾಯ ನನ್ನ ಮಾತಿಗ ನೋಡಿರೋ ಸಿದ್ಧಿ ಗಣಪನ ಪಾಡಿರೋ ಪಾಡಿರೋ ಸುಮುಖನ ಭಜನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಪಾಡಿರೋ ಪಾಡಿರೋ ಸುಮುಖನ ಭಜನ ಪಾಡಿರೋ ಪಾಡಿರೋ ಸುಮುಖನ ಭಜನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಆಕುಗ ಆಗಮ ನಿಗಮಾತೀತನ ಆಕುಗ ಆಗಮ ನಿಗಮಾತೀತನ ಲೋಕತ್ರಯ ಪರಿ ಪಾಲಕ ನಿವನ ಲೋಕತ್ರಯ ಪರಿ ಪಾಲಕ ನಿವನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಪಾಡಿರೋ ಪಾಡಿರೋ ಸುಮುಖನ ಭಜನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ವಿದ್ಯಾಬುದ್ಧಿಯ ನೀವ ಮಹಿಮನ ವಿದ್ಯಾಬುದ್ಧಿಯ ನೀವ ಮಹಿಮನ ದೇವರ ದೇವನ ಈಶ ಕುವರನ ದೇವರ ದೇವನ ಈಶ ಕುವರನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಪಾಡಿರೋ ಪಾಡಿರೋ ಸುಮುಖನ ಭಜನ ಪಾಡಿರೋ ಪಾಡಿರೋ ಸುಮುಖನ ಭಜನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಒಳಕಂಗಳಿಗೋ ಹೊರ ಕಂಗಳಿಗೋ ಒಳಕಂಗಳಿಗೋ ಹೊರ ಕಂಗಳಿಗೋ ತಳ ತಳಿಸುವ ಶುಭ ಸುಂದರ ವದನ ತಳ ತಳಿಸುವ ಶುಭ ಸುಂದರ ವದನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಪಾಡಿರೋ ಪಾಡಿರೋ ಸುಮುಖನ ಭಜನ ಪಾಡಿರೋ ಪಾಡಿರೋ ಸುಮುಖನ ಭಜನ ಮನೆ ಮನೆಯಲ್ಲಿ ನೆಲೆಸಿರುವವನ ಮನೆ ಮನೆಯಲ್ಲಿ ನೆಲೆಸಿರುವವನ ದೇವರ ದೇವನ ಈಶ ಕುವರನ ಸಕಲರಿಗೂ ಸನ್ಮಂಗಳ ನಿವನ ನೋಡಿರೋ ನೋಡಿರೋ ಸಿದ್ಧಿ ಗಣಪನ ಪಾಡಿರೋ ಪಾಡಿರೋ ಸುಮುಖನ ಭಜನ ಪಾಡಿರೋ ಪಾಡಿರೋ ಸುಮುಖನ ಭಜನ ಪಾಡಿರೋ ಪಾಡಿರೋ ಸುಮುಖನ ಭಜನ ಸುಮುಖನ ಭಜನ ಗುರು ಗಣಪತಿಯನ್ನ ಭಜಿಸಿ ವರ ಸರಸ್ವತಿಗೆ ನಮಸ್ಕರಿಸಿ ಗುರು ಗಣಪತಿಯನ್ನು ಭಜಿಸಿ ವರ ಸರಸ್ವತಿಗೆ ನಮಸ್ಕರಿಸಿ ವರ ಸರಸ್ವತಿಗೆ ನಮಸ್ಕರಿಸಿ ಹರಿಯ ಲೀಲೆಗಳ ಪದನ ದೀಪಗಳುವ ಮತಿ ಕರುಣಿ ಸೆಂದೆನು ತ ವಂದಿಸುವೆ ನೀಲ ಮೇಘ ಶ್ಯಾಮ ನಿಗಮ ಗೋಚರ ನಿಮ್ಮ ಲೀಲೆಗಳನ್ನೇ ಪೊಗಳುವಿ ಪೊಗಳುವಿ ಭಕ್ತಿಯಲಿ ಸುರಾಗದಲಿ ಮಾತಿಯ ಕರುಣೀಸು ಗೋಕುಲದೊಳು ರಾಮ ಕೃಷ್ಣರ ನೀಕಲೀಲೆಯ ನಾಡು ತೀರಲು ಅನೇಕ ಲೀಲೆಯ ತೋರುತ್ತಿರಲು ಗೋಪಬಾಲರಲೀಲೆ ಅನೇಕ ರಾಜದಿ ಪಸರಿಸಲೆ ಮಾಡುವಿ ಬಿಲ್ಲ ಹಬ್ಬವನು ನೋಡುವಿ ಆಬಾಲರನು ಬರ ಮಾಡುವಿ ಆತರಳರನು ರೂಗಿ ಗೋಡೆಯರನು ಕರೆಸಬೇಕೇನು ತಲೆ ಮಾಡಿದನು ತನ ಜ್ಞೇಯನು ಹಬ್ಬಕ್ಕೆ ಪೋಗುವೆವಮ್ಮ ನಮಿಬ್ಬರ ಶೃಂಗರಿಸಮ್ಮ ಒಬ್ಬರ ಬಿಟ್ಟು ಬರಗಲದೆ ಹಬ್ಬದ ಮರು ದಿವಸನ ವಿಬ್ಬರಿಂತಿರುಗಿ ಬರುವೆವು ಹಬ್ಬವ ಮಾಡುವ ಶೌರಿ ನಿಮ್ಮಿ ಇಬ್ಬರ ಪ್ರಾಣದ ವೈರಿ ನಿಮ್ಮಿ ಇಬ್ಬರ ಪ್ರಾಣದ ವೈರಿ ಹಬ್ಬವೇನು ತ ನೀವಿಬ್ಬರಲ್ಲಿಗೆ ಪೋದರೆ ಹೇಬೂಲಿಗೇರವಾದಿ ರೇನ ಇದುವರೆಗೂ ಯಲ್ಲಾಪುರ ತಾಲೂಕು ಉಮ್ಮಚಗಿಯ ಸುದರ್ಶನ ಮಹಿಳಾ ಬಳಗದ ಸದಸ್ಯರಾದ ನಯನಾ ನಾಗರಾಜ್ ಹೆಗಡೆ ಮತ್ತು ಸಂಗಡಿಗರಿಂದ ಗಾನ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳಿದಿರಿ. ಭಾಗವಹಿಸಿದವರು ಸುಮಂಗಲ ಗಣಪತಿ ಹೆಗಡೆ, ವಸುಧಾ ವಿನಾಯಕ್ ಹೆಗಡೆ, ಮಹಾಲಕ್ಷ್ಮಿ ಶ್ರೀಪಾದ್ ಹೆಗಡೆ, ಶೋಭಾ ದತ್ತಾತ್ರೇಯ ಭಟ್, ಅನಸೂಯ ಸತೀಶ್ ಹೆಗಡೆ, ನಯನಾ ರಾಘವೇಂದ್ರ ಹೆಗಡೆ ಮತ್ತು ಯಶೋಧಾ ಶ್ರೀಪಾದ್ ಹೆಗಡೆ. ಮೃದಂಗ ಕಿರಣ್ ಹೆಗಡೆ. ಹಾರ್ಮೋನಿಯಂ ಪ್ರದೀಪ್ ಪಾಠಕ್. ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ವಿಸಿಟ್ ಮಾಡಿ. ಎಲ್ಐಸಿ ಸರಳವನ್ನು ಮಾಡಿ ಕುಶಲ ಹುಣಾರಿ. ಇನ್ನು ಮುಂದೆ ಕೇಳಿ. ಇಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಆಯೋಜಿಸಲಾಗಿದ್ದ ಪಾರಂಪರಿಕ ಕೃಷಿ ಮತ್ತು ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತು ಬಿಡುಗಡೆ ಸಮಾರಂಭದಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದ ಆಯ್ದ ಭಾಗ. ತಮಿಳುನಾಡಿಗೆ सभी किसान साथियों को साउथ इंडिया नेचुरल फार्मिंग समिट के इस अभूतपूर्व आयोजन के लिए शुभकामनाएं देता हूं। और अभी मैं प्रदर्शनी देखने गया था, मुझे बहुत किसानों से बातचीत करने का सौभाग्य मिला और कोई मैकेनिकल इंजीनियरिंग करके पीएचडी करके खेती कर रहा है, कोई नासा में चंद्रयान का काम करते करते छोड़ करके खेती कर रहा है और खुद खेती करता है। इतना ही नहीं, अनेक किसानों को वो तैयार कर रहे हैं, नौजवानों को ट्रेन कर रहे हैं। मुझे आज सार्वजनिक रूप से स्वीकार करना होगा, अगर मैं आज इस कार्यक्रम में ना आया होता तो मैंने मेरी जिंदगी में बहुत कुछ गवाया होता और आज मैंने हां करके बहुत कुछ सीखा है। मैं अब मन से तमिलनाडु के किसानों की जो हिम्मत है, परिवर्तन को स्वीकार करने की उनकी जो ताकत है, उसको सौ सौ सलाम करता हूं। यहां किसान भाई बहन, एग्रीकल्चर साइंटिस्ट, इंडस्ट्री से जुड़े साथी, स्टार्टअप और इनोवेटर सब एक साथ जुटे हैं। मैं आप सभी का बहुत बहुत अभिनंदन करता हूं। साथियों, आने वाले वर्षों में मैं भारत की खेती में कई बड़े बदलाव होते देख रहा हूं। भारत नेचुरल फार्मिंग का ग्लोबल हब बनने के रास्ते पर है। हमारी बायोडायवर्सिटी एक नया आकार ले रही है। देश के युवा भी अब एग्रीकल्चर को एक मॉडर्न स्केलेबल अपॉर्चुनिटी के रूप में देख रहे हैं। इससे देश की रूरल इकोनॉमी को बहुत बड़ी ताकत मिलने जा रही है। मेरे किसान भाई बहनों, बीते 11 वर्षों में देश के पूरे कृषि सेक्टर में बहुत बड़ा परिवर्तन हुआ है। हमारा एग्रीकल्चरल एक्सपोर्ट करीब करीब 2 गुना हुआ है। खेती को आधुनिक बनाने के लिए सरकार ने किसानों को मदद देने का हर रास्ता खोला है। किसान क्रेडिट कार्ड अकेले केसीसी से ही इस साल किसानों को 10 लाख करोड़ रुपए से ज्यादा की मदद दी गई है। ये 10 लाख करोड़ आंकड़ा बहुत बड़ा है। 7 साल पहले पशुपालकों और मछली पालकों को केसीसी की सुविधा मिलने के बाद वो भी इसका जमकर लाभ उठा रहे हैं। बायो फर्टिलाइजर पर जीएसटी कम होने से भी किसानों को बहुत फायदा हुआ है। साथियों, अभी कुछ ही देर पहले इसी मंच से हमने देश के किसानों को पीएम किसान सम्मान निधि की अगली किस्त जारी की है। देश के कोने कोने में किसानों को 18,000 करोड़ रुपए ट्रांसफर हुए हैं। यहां तमिलनाडु के भी लाखों किसानों के खाते में पीएम किसान सम्मान निधि के पैसे पहुंचे हैं। साथियों, अब तक इस योजना के तहत देश के छोटे किसानों को 4 लाख करोड़ रुपए की राशि सीधे उनके बैंक खाते में भेजी जा चुकी है। ये राशि किसानों के खेती से जुड़े अनेक कामों को पूरा करने का माध्यम बनी है। मैं इस योजना के लाभार्थी करोड़ों किसान भाई बहनों को बहुत बहुत शुभकामनाएं देता हूं। साथियों, नेचुरल फार्मिंग का विस्तार आज 21वीं सदी की कृषि की मांग है। बीते कुछ सालों में मांग बढ़ने के कारण खेतों में एग्रीकल्चर से जुड़े कई सेक्टर्स में केमिकल्स का इस्तेमाल तेजी से बढ़ा है। केमिकल फर्टिलाइजर और पेस्टिसाइड के ज्यादा इस्तेमाल के कारण सॉइल फर्टिलिटी गिर रही है, सॉइल मॉइस्चर पर असर पड़ रहा है और इन सबके साथ फार्मिंग की कॉस्ट पर हर साल वो बढ़ती ही जा रही है। इसका सॉल्यूशन क्रॉप डाइवर्सिफिकेशन और नेचुरल फार्मिंग से ही संभव है। साथियों, हमारी मिट्टी की फर्टिलिटी और क्रॉप में न्यूट्रिशनल रिवाइवल के लिए हमें नेचुरल फार्मिंग के रास्ते पर बढ़ना ही होगा। ये हमारा विजन भी है और हमारे जरूरत भी है, तभी जाकर हम अपनी आने वाली पीढ़ियों के लिए अपनी बायोडाइवर्सिटी को संरक्षित रख पाएंगे। नेचुरल खेती हमें क्लाइमेट चेंज, मौसम में हो रहे बदलाव का सामना करने में मदद करती है। यह हमारी मिट्टी की सेहत को स्वस्थ रख सकती है और इससे लोगों को नुकसान करने वाले केमिकल से भी बचाया जा सकता है। आज का यह आयोजन इसी दिशा में एक बहुत बड़ी भूमिका निभाने जा रहा है। साथियों, हमारी सरकार भारत के किसानों को नेचुरल फार्मिंग के लिए भी बहुत प्रोत्साहन दे रही है। एक वर्ष पहले केंद्र सरकार ने नेशनल मिशन ऑन नेचुरल फार्मिंग की शुरुआत की थी। इससे लाखों किसान जुड़ चुके हैं। इसका पॉजिटिव इंपैक्ट खासतौर पर पूरे दक्षिण भारत पर न दिख रहा है। यहां आज तमिलनाडु में ही करीब 35,000 हेक्टर लैंड पर ऑर्गेनिक और नेचुरल फार्मिंग हो रही है। साथियों, नेचुरल फार्मिंग भारत का अपना स्वदेशी विचार है। यह हमने कहीं से इंपोर्ट नहीं किया है, यानी हमारी ट्रेडिशन से जन्मा है। हमारे पूर्वजों ने तपस्या करके इसको तैयार किया है और ये हमारे पर्यावरण के अनुकूल है। मुझे खुशी है कि दक्षिण भारत के किसान प्राकृतिक खेती की परंपराओं जैसे पंचगव्य, जीवामृत, बीजामृत, आच्छादन आदि को निरंतर अपनाए हुए हैं। ये परंपराएं मिट्टी का स्वास्थ्य बेहतर रखती है, फसलों को केमिकल मुक्त रखती है और इनपुट कॉस्ट बहुत कम कर देती है। साथियों, नेचुरल फार्मिंग के साथ हम अगर फ्री अन्न मिलेट की पैदावार जोड़ते हैं तो ये भी धरती मां की रक्षा में अहम भूमिका निभाते हैं। तमिलनाडु में तो भगवान मुरुगन को शहद और फ्री अन्न से बने तेनम तेने मावुम उसका भोग लगाया जाता है। तमिल बिजनेस में कम्मू और सामई, केरला कर्नाटका में रागी, तेलुगु भाषी राज्यों में सज्जा और जोन्ना, ये पीढ़ियों से हमारे खान पान का हिस्सा रहे हैं। हमारी सरकार का प्रयास है कि हमारा ये सुपर फूड दुनिया भर के बाजारों तक पहुंचे और वैश्विक बाजार में इनकी पहुंच बढ़ाने में नेचुरल फार्मिंग, केमिकल फ्री फार्मिंग को भी इसकी भी बहुत बड़ी भूमिका है। इसलिए मैं समझता हूं इस समिट में इससे जुड़े प्रयासों पर भी अवश्य चर्चा होनी चाहिए। साथियों, मेरा एक आग्रह, मोनो कल्चर के बजाय मल्टी कल्चर कृषि का भी रहा है। हमें इसकी प्रेरणा दक्षिण भारत के कई क्षेत्रों से मिलती है। अगर हम केरला या कर्नाटका के हिली एरिया में जाए तो हम मल्टी स्टोरी एग्रीकल्चर के उदाहरण दिखते हैं। एक ही खेती में नारियल सुपारी और फ्रूट प्लांट होते हैं, इनके